ಕೇಳುವವರಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9481527620. ಕೇಳುಗರೆ ಮತ್ತೆ ಕೇತಡ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನೇರ ಪ್ರಸಾರ ಹಲೋ ಕಿಸಾನ್ ವಾಣಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಿವಮೊಗ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ಕಾಶಿನಾಥ್ ವಂಟಕರ್ ವೈ ಅವರಿದ್ದಾರೆ. ಇವರಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ವಿಷಯ ಕೃಷಿ ಇಲಾಖೆಯಿಂದ ದೊರೆಯುವ ಒಂದು ಸೌಲಭ್ಯಗಳ ಕುರಿತು ತಾವು ಮಾಹಿತಿ ಪಡ್ಕೊಳ್ಬಹುದು. ಮಾಹಿತಿಗಾಗಿ ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಲು ಇಚ್ಛೆ ಮಾಡಿದ್ದಲ್ಲಿ ದೂರವಾಣಿ ಸಂಖ್ಯೆ ಹೇಳ್ತೇನೆ, 2702-28-27-2703, STD ಕ್ರಮಾಂಕ 08-28-28-27. ಇನ್ನೇನು ನಮಗೆ ಕರೆ ಸಿಗ್ತಾ ಇಲ್ಲ ವಾಟ್ಸಪ್ ಮುಖಾಂತರ ಅಂತ ಹೇಳಿದ್ರೆ ವಾಟ್ಸಪ್ ಸಂಖ್ಯೆ ಕೂಡ ಕೊಡ್ತೇನೆ, 9451-57-2600. ಈಗ ಪ್ರಥಮ ಕರೆ ಯಾರದು ಅಂತ ಸ್ವೀಕಾರ ಮಾಡೋಣ. ಹಲೋ ಹಲೋ ಹಲೋ ಕಿಸಾನ್ ವಾಣಿ ಹಲೋ ಹಲೋ ಕಿಸಾನ್ ವಾಣಿ ಹಲೋ ಹಲೋ ಕರೆ ಮೊದಲನೇ ಒಂದು ಕರೆಯಲ್ಲಿ ಸ್ವಲ್ಪ ತೊಂದರೆಯಾಗಿ ಕರೆ ನಮಗೆ ಸ್ವೀಕಾರ ಮಾಡೋಕೆ ಆಗಲಿಲ್ಲ. ಹೇಳಿ ಸರ್, ಈಗ ಆರಂಭದಲ್ಲಿ ಕೃಷಿ ಇಲಾಖೆ ಚಟುವಟಿಕೆಗಳು ಅಂತಂದ್ರೆ ಯಾವ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ನಮ್ಮ ಕೃಷಿ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ರೈತರ ಒಂದು ಅನುಕೂಲಕ್ಕಾಗಿ ಪ್ರತಿ ವರ್ಷ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಿತ್ತನೆಯಿಂದ ಹಿಡಿದು ಅಂತಿಮವಾಗಿ ಕಟಾವು ನಂತರ ರೈತರಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಸವಲತ್ತುಗಳನ್ನು ನಾವು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಈ ಸವಲತ್ತುಗಳಲ್ಲಿ ಪ್ರಪ್ರಥಮವಾಗಿ ಬರ್ತಕ್ಕಂಥದ್ದಂದರೆ ನಮ್ಮ ರೈತರಿಗೆ ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳ ವಿತರಣೆ. ಈ ಕೃಷಿ ಪರಿಕರಗಳ ವಿತರಣೆಯಲ್ಲಿ ಪ್ರಥಮ ಆದ್ಯತೆ ನಮ್ಮ ಬಿತ್ತನೆ ಬೀಜಕ್ಕೆ ಬರುತ್ತೆ. ಈ ಒಂದು ಬಿತ್ತನೆ ಬೀಜಗಳನ್ನ ಪ್ರತಿ ವರ್ಷ ನಾವು ರೈತರಿಗೆ ಸಹಾಯಧನದಲ್ಲಿ ಕೊಡ್ತೀವಿ. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೃಷಿ ಬೆಳೆ ಅಂದ್ರೆ ಪ್ರಮುಖವಾಗಿ ಭತ್ತ ಮತ್ತು ಮುಸುಕಿನ ಜೋಳ. ಹೌದು ಸರ್. ಅಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಇತರೆ ಎಣ್ಣೆಕಾಳು ಬೆಳೆಗಳು ಅಲ್ಪ ಪ್ರಮಾಣದಲ್ಲಿ ಬರ್ತವೆ. ಈ ಒಂದು ಬಿತ್ತನೆ ಬೀಜ ವಿತರಣೆಯಲ್ಲಿ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಅಲ್ಲಿ ರೈತರಿಗೆ ಬೇಡಿಕೆ ಇರತಕ್ಕಂತ ತಳಿಗಳ ಭತ್ತದ ಬಿತ್ತನೆ ಬೀಜಗಳನ್ನ ನಾವು ಸಹಾಯದಲ್ಲಿ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಮಾಡ್ತಾ ಇದ್ದೀರಾ. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ ಹಲೋ ಕಿಸಾನ್ ವಾಣಿ. ವಿಷಯ ಕೃಷಿ ಇಲಾಖೆಯಿಂದ ದೊರೆಯುವ ಒಂದು ಸೌಲಭ್ಯಗಳ ಕುರಿತು ಇವತ್ತು ನಮ್ಮ ಜೊತೆ ನೇರ ಒಂದು ಸಂಪರ್ಕದಲ್ಲಿ ಇದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾದ ಕಾಶಿನಾಥ್ ವಂಟಕರ್ ವೈ ಅವರು ಇದ್ದಾರೆ. ತಾವು ತಮ್ಮ ಒಂದು ಪ್ರಶ್ನೆಗಳನ್ನ ವಾಟ್ಸ್ಆಪ್ ಮುಖಾಂತರ ಕೂಡ ಕೇಳಬಹುದು, ಜೊತೆಗೆ ನಮ್ಮ ದೂರವಾಣಿ ಸಂಖ್ಯೆ ಭದ್ರಾವತಿ ಆಕಾಶವಾಣಿಯ ದೂರವಾಣಿ ಸಂಖ್ಯೆ ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ತಾವು ಪ್ರಶ್ನೆಗಳನ್ನ ಕೇಳಿ ಪರಿಹಾರ ಪಡೆದುಕೊಳ್ಬಹುದು ಅನ್ನಂತ ಇನ್ನೊಂದ್ಸಲ ತಮಗೆ ನಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳ್ತೇನೆ, 2702-28-2, ಇದು ಒಂದು ದೂರವಾಣಿ ಸಂಖ್ಯೆ. ಇನ್ನೊಂದು 2702-28-3, ಇದು ಇನ್ನೊಂದು STD ಕ್ರಮಾಂಕ 08-28-28-2. ಆಮೇಲೆ ನಮ್ಗೆ ಕರೆ ಸಿಗ್ತಾ ಇಲ್ಲ ಅಂತನ್ನೋರಿಗೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು. ಸಂದೇಶ ವಾಟ್ಸ್ಆಪ್ ಸಂಖ್ಯೆ ನನ್ನ ಹೀಗಿದೆ, 9481-57-2600. ರೈತ ಬಾಂಧವರೇ, ಈ ಕಾರ್ಯಕ್ರಮ ತಮಗೋಸ್ಕರ ಹಮ್ಮಿಕೊಂಡಿರೋದು, ತಾವು ಇದರಲ್ಲಿ ಭಾಗಿಯಾಗಿ ಪ್ರಶ್ನೆಗಳನ್ನ ಕೇಳಿ ತಮ್ಮ ಸಂದೇಹಗಳನ್ನ ಪರಿಹರಿಸಿಕೊಳ್ಳಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಮುಂದುವರಿಸೋಣ ಸರ್. ಈಗ ಒಂದೊಂದೇ ಯೋಜನೆಗಳ ಬಗ್ಗೆ ಕಿರುಪರೆ ಪರಿಚಯದೊಂದಿಗೆ ಹೇಳಿ ಸರ್, ಯಾವ್ದಂತ? ಈಗ ನಾನು ಬಿತ್ತನೆ ಬೀಜಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮಲ್ಲಿ ಬಿತ್ತನೆ ಪೂರ್ವ ಸಾವಯವ ವಸ್ತುಗಳನ್ನು ನಮ್ಮ ಭೂಮಿಗೆ ಸೇರಿಸೋದಕ್ಕಾಗಿ ರೈತರು ಹಸಿರೆಲ ಗೊಬ್ಬರ ಬೀಜಗಳನ್ನ ಕೇಳ್ಕೊಂಡ್ಬರ್ತಾರೆ. ಅಂದ್ರೆ ಅದರಲ್ಲಿ ಡಯಾಂಚೆ ಇರ್ಬೋದು ಅಥವಾ ಸನ್ನೆಂಪ್ ಅಂದ್ರೆ ಸೆಣಬು ಇರ್ಬೋದು, ಇವುಗಳನ್ನ ಸಹಿತ ನಾವು ನಮ್ಮ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಹಾಯಧನದಲ್ಲಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಅದೇ ರೀತಿ ಪ್ರಮುಖವಾಗಿ ನಮ್ಮ ಕೃಷಿ ಇಲಾಖೆಯಿಂದ ರೈತರು ಹೆಚ್ಚಾಗಿ ಈ ಕೃಷಿ ಯಂತ್ರೋಪಕರಣಗಳನ್ನ ಬೇಡಿಕೆ ಸಾಮಾನ್ಯವಾಗಿ ಪ್ರತಿ ವರ್ಷ ಇದೇ ಇರುತ್ತೆ. ಟ್ರ್ಯಾಕ್ಟರ್ ಚಾಲಿತ ಕೃಷಿ ಯಂತ್ರೋಪಕರಣಗಳನ್ನ ನಾವು ನಮ್ಮ SMAM ಕಾರ್ಯಕ್ರಮ ಅಂದ್ರೆ ಕೇಂದ್ರ ಪುರಸ್ಕೃತ ಒಂದು ಕಾರ್ಯಕ್ರಮ ಮತ್ತು ಇದಕ್ಕೆ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಸಹಿತ ಸಹಾಯಧನ ಇರುತ್ತೆ. ಈ ಒಂದು ಕಾಂಬಿನೇಷನ್ ಅಲ್ಲಿ ಟ್ರ್ಯಾಕ್ಟರ್ ಚಾಲಿತ ಕೃಷಿ ಯಂತ್ರೋಪಕರಣಗಳು ಅಂದ್ರೆ ನಾದು ರೋಟೋವೇಟರ್ ಇರ್ಬೋದು, ಥ್ರ್ಯಾಶರ್ ಇರ್ಬೋದು ಅಥವಾ ಕಲ್ಟಿವೇಟರ್ ಇರ್ಬೋದು, ಡಿಸ್ಕ್ ಹ್ಯಾರೋ ಇರ್ಬೋದು, ಇಂತ ಅನೇಕ ಭೂಮಿ ಸಿದ್ಧತಾ ಉಪಕರಣಗಳನ್ನು ನಾವು ಸಹಾಯಧನದಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ ಹಲೋ ಕಿಸಾನ್ ವಾಣಿ. ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಇವತ್ತು ನಮ್ಮ ಜೊತೆ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಶಿವಮೊಗ್ಗದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸತಕ್ಕಂತ ಕಾಶಿನಾಥ್ ವಂಟಕರ್ ವೈ ಅವರು ಇದ್ದಾರೆ. ತಮ್ಮ ಪ್ರಶ್ನೆಗಳನ್ನ ಕೃಷಿ ಬೆಳೆಗೆ ಸಂಬಂಧಿಸಿದ ಹಾಗೆ ಏನಾದರೂ ಇದ್ದರೆ ಯೋಜನೆಗಳ ಕುರಿತು, ಇಲಾಖೆಯಿಂದ ದೊರೆತಕ್ಕಂತ ಯೋಜನೆಗಳ ಸೌಲಭ್ಯಗಳ ಕುರಿತು ತಮ್ಮ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು, ಉತ್ತರನ ಪಡೆಯಬಹುದು ಅಂತ. ದೂರವಾಣಿ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 270282, ಇದು ಒಂದು ದೂರವಾಣಿ ಸಂಖ್ಯೆ. ಇನ್ನೊಂದು 270283, ಇದು ಇನ್ನೊಂದು STD ಕ್ರಮಾಂಕ 08282. ಕರೆಯಲ್ಲಿ ಏನಾದರೂ ತೊಂದರೆ ಆಗಿ ತಮಗೆ ಕರೆ ಸಿಗ್ಲಿಲ್ಲ ಅಂತಂತ ಹೇಳಿದ್ರೆ ವಾಟ್ಸಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ನಮಗೆ ಕಳಿಸಬಹುದು. ಹಲೋ, ಒಂದು ಕರೆ ಬಂದಿದೆ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರು? ಪ್ರಸನ್ನ. ಪ್ರಶ್ನೆ ಕೇಳಿ ಪ್ರಸನ್ನ ಅವರೇ. ಸರ್, ಈಗ ಕೃಷಿ ಇಲಾಖೆಯಿಂದ ಮಾಹಿತಿಗಳು ಹೇಳ್ತಾ ಇದೀರಿ ಸರ್ ನೀವು. ಸರ್, ಏನಾಗಿದೆ ಈಗ ಅಪ್ಟು ಈಗ ಒಂದು 2-3 ವರ್ಷ ಆಗಿರ್ಬೋದು ಸರ್ ಕೃಷಿ ಇಲಾಖೆಯಿಂದ ಫಸ್ಟ್ ಈಗ ಔಷಧಿ ಕ್ಯಾನ್ಗಳು ಕೊಡ್ತಾ ಇದ್ರಿ ಸರ್, ಈಗ ಕೈಗಳ ಮೇಲೆ ಹಾಕೊಂಡು ಹೊಡೆಯುವಂತದ್ದು. ಇದು ನೀವು ಸ್ಪ್ರೇ ಸಿಂಪರಣೆ ಮಾಡ್ತಕ್ಕಂಥದ್ದು? ಹೌದು ಸರ್. ಅದು ಉತ್ತರ ಕೊಡ್ತಾರೆ, ಸಹಾಯಕ ಕೃಷಿ ನಿರ್ದೇಶಕರಿದ್ದಾರೆ, ಉತ್ತರ ಕೊಡ್ತಾರೆ. ಈಗ ಪ್ರಸನ್ನ ಅವರಲ್ಲ, ಪ್ರಸನ್ನ ಅವರು ಈಗ ನಾವು ಮೊದಲು ಕೈ ಚಾಲಿತ ಸಸ್ಯರಕ್ಷಣಾ ಉಪಕರಣಗಳನ್ನ ಕೊಡ್ತಿದ್ವಿ, ತದನಂತರ ಬ್ಯಾಟ್ರಿ ಚಾಲಿತ ಸಸ್ಯರಕ್ಷಣಾ ಉಪಕರಣಗಳನ್ನು ಕೊಟ್ಟಿದ್ದೀವಿ. ಈಗ ಸ್ವಲ್ಪ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಈಗ ನಾವು ಏನು ಡಿಸೈಲ್ ಅಥವಾ ಪೆಟ್ರೋಲ್ ಚಾಲಿತ ಒಂದು ಸಸ್ಯ ರಕ್ಷಣಾ ಉಪಕರಣಗಳನ್ನು ನಾವು ವಿತರಣೆ ಮಾಡ್ತಾ ಇದೀವಿ. ನಿಮ್ಮ ಪ್ರಶ್ನೆ ಸಮಂಜಸವಾಗಿದೆ, ಅವರು ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ನಿಮ್ಮ ಹೆಸರು ನಾವು ಬರ್ಕೊಂಡಿದ್ವಿ, ನಿಮ್ಮ ಮೊಬೈಲ್ ನಂಬರ್ ಕೂಡ ನಮ್ಮಲ್ಲಿ ನಮೂದಾಗಿದೆ. ಇದು ಅವರು ಅಲ್ಲಿ ವಿಚಾರಿಸಿ ಅದನ್ನ ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ಪ್ರಸನ್ನ ಅವರೇ, ಏನ್ ಗೊತ್ತಾ, ಈಗ ಸರಿ ಕೈ ಆಗ್ತಾ ಇರ್ಬಿಡ್ತೀವಿ, 2,000-3,000 ಇದೆ, 8,000 ಇದೆ. ಈಗ ನಮ್ ಕೃಷಿ ಇಲಾಖೆಯಿಂದ ಒಂದ್ 2 ವರ್ಷ ತರಿಸ್ತೀವಿ ಏನಾದ್ರೆ ರೈತರಿಗೆ ಒಂದ್ 1,000 ಹೋದ್ರೆ ಎಲ್ಲ ಒಂದ್ ಬೆನಿಫಿಟ್ ಆಗುತ್ತೆ. ಹೌದು ಹೌದು, ಮತ್ತೆ ಯಾವ್ದೋ ಒಂದು ಕೆಲ್ಸಕ್ಕಾಗುತ್ತೆ. ಹೌದು ಹೌದು, ನಿಮ್ಮ ಪ್ರಶ್ನೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಮತ್ತೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ವೈಯಕ್ತಿಕವಾಗಿ ಧನ್ಯವಾದ ಸರ್, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ರೈತ ಬಾಂಧವರೇ, ಹಲೋ ಹಲೋ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳಿ. ಶಿಕಾರಿಪುರದ, ತಮ್ಮ ಹೆಸರು? ಪ್ರಶ್ನೆ ಕೇಳಿ ಜಗದೀಶ್. ಕೃಷಿ ಇಲಾಖೆಯಿಂದ ಬಹಳ ಉಪಯೋಗ ಆಗಿದೆ ಸರ್. ನಮ್ಗೆ 2021-22 ನಮ್ಗೆ ಗುರುತಿಸಿ ಆತ್ಮ ಸ್ಕೀಮ್ ಅಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿದ್ರು ಸರ್. ಆಯ್ತು, ಇಲ್ಲ ಈಗ ನಿಮ್ಗೆ ಏನ್ ಬೇಕು ಅನ್ನೋದು ಪ್ರಶ್ನೆ ಕೇಳಿ. ಅನುಕೂಲ ಆಗಿದೆ ಇಲಾಖೆ ಮಾಹಿತಿ ಸರ್. ಓ, ಧನ್ಯವಾದ ತಿಳಿಸೋಕೆ ನೀವು ಫೋನ್ ಮಾಡಿದೀರಾ. ಕೃಷಿ ಇಲಾಖೆಯಿಂದ ಗುರುತಿಸಿದ್ದಾರೆ, ನಿಮ್ಗೆ ಒಂದು ಒಳ್ಳೆಯ ಒಂದು ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಒಂದು ಕೃಷಿ ಇಲಾಖೆಗೆ. ಇವರು ಇದಾರೆ, ಸಹಾಯಕ ಕೃಷಿ ನಿರ್ದೇಶಕರು ಇದಾರೆ, ಅವ್ರು ನಿಮ್ಗೆ ಜಗದೀಶ್ ಅವರು ನಮ್ಮ ಕೃಷಿ ಇಲಾಖೆಯ ಬಗ್ಗೆ ಒಂದು ಉತ್ತಮವಾದ ಅಭಿಪ್ರಾಯವನ್ನು ತಿಳಿಸಿದ್ರಿ, ಅದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ತಾವು ಇದೇ ರೀತಿ ನಮ್ಮ ಕೃಷಿ ಇಲಾಖೆಯ ಒಡನಾಡಿಯಲ್ಲಿದ್ದು ಎಲ್ಲಾ ಸೌಲಭ್ಯಗಳನ್ನು ಪಡೆಯುವುದರ ಜೊತೆಗೆ ಇನ್ನೂ ಹೆಚ್ಚಿನ ನಿಮ್ಮ ಅಧಿಕಾರಿಗಳು ನಮ್ಮ ಹಳ್ಳಿಗೆಲ್ಲ ಬಂದು ಮಾಹಿತಿ ಕೊಡ್ತಾರೆ ಸರ್. ಅದೇನು ಬೆಳೆ ಸಮೀಕ್ಷೆ ಅಂತ ಹೇಳಿ ಬಂದು ಹೇಳ್ತಿರ್ತಾರೆ ಸರ್, ನಿಮ್ಮ ಮೊಬೈಲ್ ಅಲ್ಲೇ ಮಾಡ್ಕೋಬೇಕು ನೀವು, ಅಧಿಕಾರವಾದ ಮಾಹಿತಿ ಬರ್ತದೆ ಅಂತ ಹೇಳಿ. ಏನಂದ್ರೆ ರೈತರೇ ಮಾಡ್ಕೊಳ್ಳೋದ್ರಿಂದ ನಿಖರವಾಗಿರುತ್ತೆ, ತಮ್ಗೆ ಯಾವ್ದು ಡೌಟ್ ಇರೋದಿಲ್ಲ ಅಂತ. ಓಕೆ, ಧನ್ಯವಾದ ಜಗದೀಶ್ ಅವರೇ. ಹಲೋ, ನಮಸ್ಕಾರ. ನಮಸ್ಕಾರ, ನಾನು ಮುರುಳಿಧರ್ ಶಿವಮೊಗ್ಗ. ಮುರುಳಿಧರ್ ಹೇಳ್ರಿ, ಪ್ರಶ್ನೆ ಕೇಳ್ರಿ ಮುರುಳಿಧರ್. ಸರ್, ನಮಗೆ ರಾಗಿ ತವಾಗಿದ್ದಾರೆ ಕೊಡ್ತಾರೆ ಬೇಕಾಗಿತ್ತು. ಈ ರಾಗಿ ಬೀಜಗಳು 1 ಎಕರೆ ಎಷ್ಟು ಕೊಡ್ತಾರೆ? ಬೀಜದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ರಾಗಿ ಬೀಜ ಸರ್, ಕೃಷಿ ನಿರ್ದೇಶಕರು ಇದಾರೆ, ಸಹಾಯಕ ಕೃಷಿ ನಿರ್ದೇಶಕರು ಇದಾರೆ, ಅವರು ಉತ್ತರ ಕೊಡ್ತಾರೆ ನಿಮ್ಗೆ. ಈಗ ರಾಗಿ ಬೀಜ ತಾವು ಯಾವ ಹುಬ್ಳಿಗೆ ಬರ್ತೀರಿ ಅಂತ ಸ್ವಲ್ಪ ಹೇಳ್ಬೋದಾ? ಶಿವಮೊಗ್ಗ. ಕಸಬಾ ಅಲ್ಲಿ ನಮ್ಮಲ್ಲಿ ನಮ್ಮ ಸುನಿಲ್ ಅಂತ ಹೇಳ್ಬಿಟ್ಟು ಕೃಷಿ ಅಧಿಕಾರಿಗಳು ಇರ್ತಾರೆ, ಅವುಗಳು ಒಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಬೀಜ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ರಾಗಿ ಬೀಜ ಅಲ್ಲ ಅಂತ ತಾವು ಕೇಳಿರೋದು? ಹೌದು ಸರ್. 1 ಎಕರೆಗೆ ಎಷ್ಟು ಕೊಡ್ತೀರಿ? 1 ಎಕರೆಗೆ ನಾವು 5 ಕೆಜಿ ಪ್ಯಾಕಿಂಗ್ ಇರುತ್ತೆ, ನೀವು ಬಿತ್ತನೆ ಮಾಡೋದಾದ್ರೆ 5 ಕೆಜಿ ಸಾಕಾಗುತ್ತೆ, ನೀವು ನಾಟಿ ಮಾಡೋದಾದ್ರೆ ಒಂದು 2-3 ಕೆಜಿ ಆದ್ರೆ ಸಾಕು. ಹೇಳಿ. ಈಗ ಟಾರ್ಪಲ್ ಅಂತ ಅವಾಗೆಲ್ಲ ಕೊಡ್ತಿದ್ರಲ್ಲ ಸರ್, ಅದು ಯಾಕೆ ಸೀನಿಯರಿಟಿ ಪ್ರಕಾರ ಈ ಅರಾಜಕದಲ್ಲಿ ನಿಮ್ಗೆಲ್ಲ ಕೊಡ್ತೀವಿ, ನಮ್ಗೆಲ್ಲರಿಗೂ ಸಿಗದಿರಲ್ಲ ಸರ್? ಅದು ಇಲ್ಲ, ನಾವು ಈ ಹಿಂದೆಂದು ಸಾಕಷ್ಟು ಸಾವಿರಾರು ಪ್ರಮಾಣದಲ್ಲಿ ಸಂಖ್ಯೆಗಳಲ್ಲಿ ಕೊಟ್ಟಿದ್ದೀವಿ. ಈಗಲೂ ಆ ಕಾರ್ಯಕ್ರಮ ಇದೆ. ಈ ವರ್ಷ ಅದು ಸಾಮಾನ್ಯವಾಗಿ ನಮಗೆ ಈ ಕಟಾವು ಹಂತದಲ್ಲಿ ನಮಗೆ ಆ ಒಂದು ಕಾರ್ಯಕ್ರಮ ಅನುಷ್ಠಾನ ಬರುತ್ತೆ. ಆ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಈ ವರ್ಷನೂ ಮಾಡ್ತೀವಿ. ಬಂದಾಗ ಅಂದರೆ ಈಗ ಸಮರ್ಪಕವಾಗಿ ಈಗ ಒಂದೊಂದು ತಾಲೂಕಲ್ಲಿ ಸರಿಸುಮಾರು ಒಂದು 30-35 ಸಾವಿರ ರೈತರು ಇರ್ತಾರೆ. ಹೌದಾ? ಈಗ ಒಂದೇ ವರ್ಷಕ್ಕೆ ಅಷ್ಟು ಒಂದೊಂದೇ ತಾಲೂಕಿಗೆ ಕೊಡೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗಿರೋದ್ರಿಂದ ಪ್ರತಿ ವರ್ಷ ಬರ್ತಾ ಇರುತ್ತೆ ಪ್ರಮಾಣದಲ್ಲಿ, ಒಂದು 4,000-5,000 ಹಿಂಗೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಸೀನಿಯರಿಟಿ ಮೇಲೆ ನೀವು ಅಂದರೆ ಮೊದಲನೇ ನೀವು ಅರ್ಜಿ ಕೊಟ್ಟಿದ್ರೆ ಸೀನಿಯರಿಟಿ ಮೇಲೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಈ ವರ್ಷ ನಿಮಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮೊದಲನೇ ಸ್ವಲ್ಪ ಹೆಸರು ಬರೆಸಿರಿ, ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಕೇಳಿ ಕೇಳಿ ಸರ್. ಈಗ ಕೊನೆ ಅಂತರಲ್ಲ ಬೆಳೆ ಕಟಾವು ಮಾಡ್ಲಿಕ್ಕೆ ನಿಮ್ಗೆ ಯಂತ್ರಗಳು ಲಭ್ಯ ಇದೆಯಾ ಸರ್? ಅದನ್ನ ಎಲ್ಲಿ ತಗೊಳ್ಬೇಕು, ಎಲ್ಲಿ ಅರ್ಜಿ ಕೊಡ್ಬೇಕು? ಯಂತ್ರ ಸಾಮಾನ್ಯವಾಗಿ ನಮ್ಮಲ್ಲಿ ಭತ್ತ ಕಟಾವು ಹಂತದಲ್ಲಿ ನಮ್ಮಲ್ಲಿ ಏನು ಹೈಟೆಕ್ ಇಂಪ್ಲಿಮೆಂಟ್ಸ್ ಏನಿದೆ ಅಲ್ಲ, ನಾವೇನು ಥ್ರೆಷರ್ಸ್ ಬರ್ತಾವಲ್ಲ, ಕಟಾವು ಯಂತ್ರಗಳು ಬಂದ್ಬಿಡ್ತವೆ. ಅದನ್ನ ರೈತರು 2,800-3,000 ಬಾಡಿಗೆ ಇರುತ್ತೆ 1 ಗಂಟೆಗೆ 1 ಎಕರೆಗೆ, ಅದರಿಂದಾನೇ ಮಾಡಿಸ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ ರೈತರು.

ವಿತರಿಸಲಾಗಿದೆ, ವಿತರಿಸಲಿಕ್ಕೆ ಒಂದು ಒಂದು ಗುರಿ ಇತ್ತು. ಅದರಲ್ಲಿ ನಾವು 7,600 ಚಿಲ್ಲರೆ ಈಗಾಗಲೇ ಕೊಟ್ಟಿದ್ದೀವಿ. ಆನಂತರ ಸರಿಸುಮಾರು 5,500 ಕ್ವಿಂಟಲ್ ಮೇಲೆ ಈಗ ಆಲ್ರೆಡಿ ನಾವು ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡಿದೀವಿ. ಹಾಗೂ ಈ ಒಂದು ಪ್ರಕ್ರಿಯೆ ಇನ್ನು ಪ್ರಗತಿಯಲ್ಲಿದೆ. ನಾವು ಭತ್ತದ ಬಿತ್ತನೆ ಬೀಜನ August 31st ನಾವು ಈ ಒಂದು ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಅಂದ್ರೆ 31st ತನಕನೂ ರೈತ ಬಾಂಧವರು ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದು ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮ. ಇವತ್ತು ವಿಷಯ ಇಟ್ಟಿರೋದು ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ನಮ್ಮ ಜೊತೆ ಇದ್ದಾರೆ ನೇರ ಪ್ರಸಾರದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಕಾಶಿನಾಥ್ ವಂಟಕರ್ ವೈ ಅವರಿದ್ದಾರೆ. ತಮ್ಮ ಪ್ರಶ್ನೆಗಳನ್ನ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು, ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಿದ್ದೇ ಆದಲ್ಲಿ ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆನ ತಾವು ನೋಟ್ ಮಾಡಿಕೊಳ್ಳಿ. 270282 ಇದು ಒಂದು ದೂರವಾಣಿ ಸಂಖ್ಯೆ. ಇನ್ನೊಂದು 270283 STD ಕ್ರಮಾಂಕ 08282. ಇನ್ನೇನು ನಮಗೆ ಕರೆ ಸಿಗ್ತಾ ಇಲ್ಲ ಅಥವಾ ಕಾಲಲ್ಲಿ ಇದು ನಮಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತನವರಿಗೆ ವಾಟ್ಸಪ್ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನು ನಮಗೆ ರವಾನಿಸಬಹುದು. ಇದರಲ್ಲಿ ಸಂದೇಶಗಳನ್ನು ಓದ್ಬಿಟ್ಟು ತಮಗೆ ಉತ್ತರ ಕೊಡುವ ಒಂದು ಪ್ರಯತ್ನ ಮಾಡ್ತೇವೆ. ಈ ನಂಬರ್ ಬಂದ್ಬಿಟ್ಟು 9481527200 ವಾಟ್ಸಪ್ ಸಂಖ್ಯೆ 9481527200. ಸರ್, ಈಗ ಮತ್ತೆ ಯೋಜನೆಗಳ ಬಗ್ಗೆ ಬಂದ್ರೆ ಪ್ರಮುಖವಾಗಿ ಈಗ ತಾನೇ ತಾವು ಹೇಳ್ತಾ ಇದ್ರಿ ಅಂದ್ರೆ ಸಂಸ್ಕರಣದ ಬಗ್ಗೆ ಹೇಳ್ತಾ ಇದ್ರಿ. ಇದಾದ್ಮೇಲೆ ಸರ್ ಮತ್ತೆ ಯಾವ ಒಂದು ಯೋಜನೆ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರೆದು PMFME ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತಾವು ಒಂದು ಫೋನ್ ಒಂದು ಕಾರ್ಯಕ್ರಮ ಮಾಡಿದ್ವಿ. ಕಿರು ಸಂಸ್ಕರಣಾ ಘಟಕಗಳನ್ನ ನಾವು ಕೃಷಿ ಇಲಾಖೆಯಿಂದ ಕೊಡತಕ್ಕಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಸಾಕಷ್ಟು ರೈತ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಕರಣಾ ಘಟಕಗಳನ್ನ ಪಡೆದು ತಮ್ಮ ಹಳ್ಳಿಯಲ್ಲೇನೆ ಸ್ವಂತ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ನಂತರ ಈ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಹಿಂದೆ ಕಾರ್ಯಕ್ರಮವನ್ನ ಸರಿಸುಮಾರು 10 ವರ್ಷಗಳ ಹಿಂದೆನೆ ಈ ಕಾರ್ಯಕ್ರಮ ಆರಂಭವಾಗಿತ್ತು. ಕೃಷಿ ಭಾಗ್ಯ ಯೋಜನೆ ಅಂತ ಹೇಳ್ಬಿಟ್ಟು ಇದೊಂದು ರೈತರಿಗೆ ತುಂಬಾ ಅನುಕೂಲ ಆಗ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಹೌದು, ಈ ಒಂದು ಯೋಜನೆ ಅಡಿ ರೈತರಿಗೆ ಕೃಷಿ ಹೊಂಡಗಳನ್ನ ಅಂದ್ರೆ ರೈತರಿಗೆ ಕ್ರಿಟಿಕಲ್ ಸ್ಟೇಜಸ್ ಅಂತೀವಿ ಕೆಲವೊಂದು ಸಂದಿಗ್ಧ ಹಂತದಲ್ಲಿ ರೈತರಿಗೆ ಕುಷ್ಕಿ ಜಮೀನು ಹೊಂದಿರತಕ್ಕಂಥ ರೈತರಿಗೆ ನೀರಿಂದು ಸೌಲಭ್ಯ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ರೈತರು ಈ ಕೃಷಿ ಭಾಗ್ಯ ಯೋಜನೆಯಡಿ ನಾವು ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡಿದ್ದಲ್ಲಿ ಅವರು ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಅಥವಾ ತಮ್ಮದೇ ಏನಾದರೂ ಬೋರ್ವೆಲ್ಗಳಿದ್ರೆ ಆ ನೀರನ್ನು ಸಹಿತ ಅದರಲ್ಲಿ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಸಂದಿಗ್ಧ ಹಂತದಲ್ಲಿ ನೀರಿನ ಕೊರತೆ ಏನಾದರೂ ಬೆಳೆಗಳಿಗೆ ಕಂಡು ಬಂದಲ್ಲಿ ಆ ಒಂದು ನೀರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತಮ್ಮ ಬೆಳೆಗಳಿಗೆ ನೀರು ಉಣಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಮೊದಲು ಕೇವಲ ಕೃಷಿ ಹೊಂಡಗಳಿಗೆ ಮಾತ್ರ ಸೀಮಿತ ಇತ್ತು, ಆದರೆ ಇದನ್ನು ಈಗ ಒಂದು ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ತಂದಿದ್ದಾರೆ. ಈ ಒಂದು ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡವನ್ನು ಮಾಡ್ಕೊಳ್ತಕ್ಕಂಥ ರೈತರು ಕೃಷಿ ಹೊಂಡದ ಜೊತೆಗೆ ಅದಕ್ಕೆ ಬಂಡಿಂಗ್ ಅಂತ ಮಾಡಬೇಕಾಗತ್ತೆ, ಆ ನಂತರ ಫೆನ್ಸಿಂಗ್ ಅಂತ ಮಾಡಬೇಕಾಗತ್ತೆ. ಆ ನಂತರ ಇದೇ ಒಂದು ಯೋಜನೆಯಲ್ಲಿ ರೈತರು ಏನಾದರೂ ಸ್ಪ್ರಿಂಕ್ಲರ್ಗಳನ್ನು ಪಡಿತಾರೆ ಅಂತಂದ್ರೆ ಅದನ್ನು ಕೊಡಿಸೋದಕ್ಕೆ ಅವಕಾಶ ಇದೆ. ಆ ನಂತರ ಅವ್ರೇನಾದ್ರು ಡೀಸೆಲ್ ಪಂಪ್ ಸೆಟ್ ಬೇಕಿದ್ದರೆ ಅದನ್ನು ಕೊಡಿಸ್ತಕ್ಕಂತ ಅವಕಾಶ ಇದೆ. ಈ ಫೆನ್ಸಿಂಗ್ ಮತ್ತು ಈ ಒಂದು ಪ್ಯಾಕೇಜ್ ಸಿಸ್ಟಮ್ ಅಂತ ಯಾಕೆ ಮಾಡಿದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿರಬಹುದು ಸಾಕಷ್ಟು ಬಾರಿ ಆಮೇಲೆ ಟಾರ್ಪಲ್ಗಳನ್ನು ಕೊಡ್ತಕ್ಕಂತ ಅಂದ್ರೆ ಹೊದಿಕೆ ನೀರು ಇಂಗಿ ಹೋಗದಂಗೆ ಮತ್ತು ಭೂಮಿಗೆ ಇಳಿದು ಹೋಗದಂಗೆ ಟಾರ್ಪಲ್ಗಳನ್ನು ಕೊಡ್ತಕ್ಕಂತ ಒಂದು ಪ್ಯಾಕೇಜ್ ಸಿಸ್ಟಮ್ ಅಲ್ಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ತಮ್ಮ ವ್ಯಾಪ್ತಿ ಅಂದ್ರೆ ತಮಗೆ ಏನು ಹಿಡುವಳಿ ಇರುತ್ತಲ್ಲ ಅದರ ಅನುಸಾರ ರೈತರು 10x10 meter 12x12 meter 15x15 meter 18x18 meter ಮತ್ತು 21x21 meter ಈ ಒಂದು ಅಳತೆಯ ಕೃಷಿ ಹೊಂಡಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಈ ಒಂದು ಯೋಜನೆಯಲ್ಲಿ ರೈತರಿಗೆ SC ಮತ್ತು ST ರೈತರಿಗೆ %90 ಸಹಾಯಧನ ಮತ್ತು ಸಾಮಾನ್ಯ ರೈತರಿಗೆ %80 ಸಹಾಯಧನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಕಳೆದ ವರ್ಷದಿಂದ ಮತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ವರ್ಷನೂ ಈ ಕಾರ್ಯಕ್ರಮ ತಮ್ಮ ತಾಲೂಕುಗಳಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ರೈತರು ತಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬಹುದು. ಒಂದ್ ಸ್ವಲ್ಪ ನಾವು ಪೇಟೆ ಧಾರಣೆಯನ್ನ ಮಾಹಿತಿ ಮಾಡ್ಕೊಳ್ಳೋಣ ಸರ್. ಇದರ ಜೊತೆಗೇನೆ ನೇರ ಫೋನಿನ ಕಾರ್ಯಕ್ರಮ ಜೊತೆಗೆ ನಾವು ಒಂದು ಸ್ವಲ್ಪ ಪೇಟೆ ಧಾರಣೆ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅಡಿಕೆ ವಹಿವಾಟು ಸರಕು ಅಡಿಕೆ ಕನಿಷ್ಠ ಬೆಲೆ 63,810 ಗರಿಷ್ಠ 92,440 ರೂಪಾಯಿ ಇತ್ತು. ಬೆಟ್ಟೆ ಅಡಿಕೆ ಕನಿಷ್ಠ 48,240 ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಕನಿಷ್ಠವಿದ್ದರೆ ಗರಿಷ್ಠ 59,600 ಇತ್ತು. ರಾಶಿ ಇಳಿ ಅಡಿಕೆ ಕನಿಷ್ಠ ಬೆಲೆ 45,700 ಇತ್ತು, 45,700 ಗರಿಷ್ಠ 57,499 ರೂಪಾಯಿ. ಆಮೇಲೆ ಗೊರ್ಬಲ್ ಅಡಿಕೆ ಸರ್, ಇವತ್ತಿನ ಒಂದು ಧಾರಣೆ ನೋಡೋದು ಬಂದರೆ 17,750 ಕನಿಷ್ಠವಾದರೆ 31,151 ಗರಿಷ್ಠ ಬೆಲೆ ನಿಗದಿಯಾಗಿತ್ತು ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ. ಜೊತೆಗೆ ತಿಪ್ಪಟೂರು ಮತ್ತು ಅರಸೀಕೆರೆ ಕೊಬ್ಬರಿ ಬೆಲೆ ಇದು ನಿರಂತರವಾಗಿ ಮುನ್ ಹೋಗ್ತಾನೆ ಇದೆ ಸರ್. 25 ಶುರು ಆಯಿತು, ಈಗ 27,000 ನಿಂತಿದೆ ಇವತ್ತಿನ ಒಂದು ಬೆಲೆ ನೋಡುವುದಾದ್ರೆ. ಇದೊಂದು ಅತ್ಯಂತ ಗರಿಷ್ಠ ಮಟ್ಟದ ಬೆಲೆ ಸಿಕ್ಕಿದೆ ವರ್ಷ ಇದು. ಹೌದು, ಒಳ್ಳೆಯ ಒಂದು ನಮ್ಮ ರೈತರಿಗೆ ಇದು ಒಳ್ಳೆಯ ಒಂದು ನಗುಮೊಗದಲ್ಲಿ ಆಮೇಲೆ ಒಳ್ಳೆಯ ಅವರಿಗೆ ಒಂದು ಆರ್ಥಿಕ ಬೆಂಬಲ ಸಿಕ್ಕಿದೆ ಅಂತ ಹೇಳ್ಬಹುದು. ಜೊತೆಗೆ ಏನು ಮಂಗಳೂರು ಈ ಕಡೆ ಮಲೆನಾಡಿನ ಪ್ರದೇಶದಲ್ಲಿ ರಬ್ಬರ್ ಬೆಳೆ ಕೂಡ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಸೊ ಈ ರಬ್ಬರ್ ಬೆಲೆ ಕೂಡ ಏರಿಕೆ ಆಗಿರೋದು ಒಂದು ಸಂತೋಷದ ಸುದ್ದಿ ಸರ್. ಏನಂತಂದ್ರೆ RSS 4ನೇ ದರ್ಜೆಗೆ KGಗೆ 208 ದಾಟಿದೆ ಅಂತೆ ಬೆಲೆನ. ರಬ್ಬರ್ ಟ್ಯಾಪಿಂಗ್ ಮಾಡ್ತಾರಲ್ಲ ಸರ್, ಯಾಕಂದ್ರೆ ನಮ್ಮ ಒಂದು ಈಗ ಸ್ವಲ್ಪ ಒಂದು 10-15 ಕಿಲೋಮೀಟರ್ ಹೋದ ತಕ್ಷಣವೇ ಎಲ್ಲ ಕಾಫಿ ಬೆಳೆನೂ ಬೆಳೀತಾರೆ, ಟೀನು ಇದೆ, ರಬ್ಬರು ಇದೆ, ಬೇರೆ ಒಂದು ನಾವೇನ್ ಹೇಳ್ತೀವಿ ಹಣ ಕೊಡ್ತಕ್ಕಂತ ಬೆಳೆಗಳು ತುಂಬಾನೇ ಇದಾವೆ ಈ ಕಡೆ ಈ ಒಂದು ಭಾಗದಲ್ಲಿ ಸರ್. ಅಂದ್ರೆ ಮಲೆನಾಡಿಗೆ ನಾವು ಎಂಟ್ರಿ ಆದ ತಕ್ಷಣವೇ. ಆಮೇಲೆ ಈಗ ಇವತ್ತಿನ ಒಂದು ಹವಾಮಾನಕ್ಕೆ ಬಂದ್ರೆ ಸರ್, ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿತ್ತು, ಗರಿಷ್ಠ 27 ಇತ್ತು. ಬೆಳಗ್ಗೆಯಿಂದನೇ ಸ್ವಲ್ಪ ಮಳೆ ಬಿಸಿಲು ಆಮೇಲೆ ಮೋಡ ಕವಿದ ವಾತಾವರಣ ಇತ್ತು, ಆವಾಗವಾಗ ತುಂತುರು ಮಳೆ ಕೂಡ ಆಗಿದೆ, ಜೊತೆಗೆ ಹಗುರದಿಂದ ಸಾಧಾರಣ ಮಳೆ ಕೂಡ ಆಗಿದೆ. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ಇನ್ನೊಂದು ವಾರದಲ್ಲಿ ಮಳೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಇಳಿಕೆ, ಮಳೆಯ ಒಂದು ಪ್ರಮಾಣ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜಲಾಶಯಗಳಲ್ಲಿನ ನೀರಿನ ಮಟ್ಟದ ಒಂದು ನಾವು ವರದಿಗೆ ಬಂದ್ರೆ ಎಲ್ಲಾ ಜಲಾಶಯಗಳು ತುಂಬಾ ತುಂಬಿದಾವೆ ಸರ್. ಇದು ಒಂದು ಐತಿಹಾಸಿಕ ಅಂತ ಹೇಳ್ಬೇಕು, ಯಾಕಂದ್ರೆ ಜುಲೈ ಜೂನ್ ತಿಂಗಳಲ್ಲಿ ತುಂಬಿರೋ ಒಂದು ಉದಾಹರಣೆಗಳು ತುಂಬಾ ಕಡಿಮೆ ಇತ್ತು. ಆದ್ರೆ ನಮ್ಮ ರೈತರ ಒಂದು ಏನ್ ಹೇಳ್ತೀವಿ ಅವರ ಒಂದು ರೈತರ ಮಗದಲ್ಲಿ ಒಂದು ನಗು ಇದೆ ಸರ್. ಇದಕ್ಕೆ ಬಂದ್ರೆ ಈಗ ಕಬಿನಿ ಜಲಾಶಯ 93% ಅಷ್ಟು ಭರ್ತಿಯಾಗಿದೆ, ಹೇಮಾವತಿ 97% ಅಷ್ಟು, ತುಂಗಭದ್ರಾ 71%, ಸೂಪಾ 64% ಅಷ್ಟು ಭರ್ತಿಯಾಗಿದೆ, ಲಿಂಗನ್ಮಕ್ಕಿ 82%, ಭದ್ರಾ 90% ಆಗಿದೆ, ಹಾರಂಗಿ 79% ಆಗಿದೆ ಅಂತ ಹೇಳಿ ಮಾಹಿತಿ ದೊರಕಿದೆ ಸರ್. ಜೊತೆಗೆ ನಿಮ್ಮ ಒಂದು ಯೋಜನೆಗಳ ಬಗ್ಗೆ ಹೇಳಿ ಸರ್. ಸಂಕ್ಷಿಪ್ತವಾಗಿ ನಮ್ಮ ಕೃಷಿ ಇಲಾಖೆಯಿಂದ ದೊರೆತಕ್ಕಂತ ಕೆಲವೊಂದು ಸ್ಕೀಮ್ಗಳನ್ನ ಅಂದ್ರೆ ಯೋಜನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಹೇಳಿದ್ದೀನಿ, ಬಿತ್ತನೆ ಬೀಜ, ತುಂತುರು ನೀರಾವರಿ ಘಟಕಗಳು, ಕೃಷಿ ಯಾಂತ್ರೀಕರಣ, ಕೃಷಿ ಸಂಸ್ಕರಣೆ, ಪ್ರಧಾನಮಂತ್ರಿಗಳ ಕೃಷಿ ಸಂಸ್ಕರಣ ಘಟಕ, ಕೃಷಿ ಭಾಗ್ಯ ಯೋಜನೆ, ಆನಂತರ ನಮ್ಮಲ್ಲಿ ಸಸ್ಯರಕ್ಷಣೆ ಯೋಜನೆ ಅಡಿಯಲ್ಲಿ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೆ ಏನಾದರೂ ಕೀಟ ಮತ್ತು ರೋಗ ಬಾಧೆಗಳು ಕಂಡು ಬಂದಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಲಭ್ಯವಿರತಕ್ಕಂಥ ಅನುದಾನದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನದಲ್ಲಿ ಸಸ್ಯರಕ್ಷಣಾ ಔಷಧಿಗಳನ್ನು ಸಹ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ನಮ್ಮಲ್ಲಿ ದೇಶಿ ತಳಿಗಳ ಸಂರಕ್ಷಣೆಗೆ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ 105 ದೇಶಿ ತಳಿಗಳನ್ನು ಸಂರಕ್ಷಣೆಗಾಗಿ ಸಂಗ್ರಹಿಸಿ ಅವುಗಳನ್ನು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ನಾವು ಆಹಾರ ಭದ್ರತೆಯ ಬಗ್ಗೆನೂ ಒಂದು ಕಾರ್ಯಕ್ರಮ ಮತ್ತು ಖಾದ್ಯ ತೈಲಗಳ ಬಗ್ಗೆ ಒಂದು ಕಾರ್ಯಕ್ರಮದ ಬಗ್ಗೆನೂ ತಮಗೆ ಹೇಳಿದ್ದೀವಿ. ಹಾಗೆ ಅದೇ ರೀತಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯ ಬಗ್ಗೆನೂ ನಾವು ಹೇಳಿದ್ದೀವಿ. ನಮ್ಮ ಜಿಲ್ಲೆಗೆ 40 ಕ್ಲಸ್ಟರ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ತಾಲೂಕಿನಲ್ಲಿ ಆಗಿರತಕ್ಕಂಥ 2-3 ಗ್ರಾಮ ಪಂಚಾಯತಿನ ಸೇರಿಬಿಟ್ಟು ಒಂದು ಕ್ಲಸ್ಟರ್ಗಳನ್ನು ಮಾಡಿದ್ದಾರೆ. ಆ ಒಂದು ಕ್ಲಸ್ಟರ್ಗಳಲ್ಲಿ ತಮ್ಮ ಗ್ರಾಮ ಬಂದಿದ್ರೆ ತಾವು ಏನಾದರೂ ನೈಸರ್ಗಿಕ ಕೃಷಿ ಅಂತ ಹೋಗಬೇಕು ಅಂದರೆ ತಾವು ದಯಮಾಡಿ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ತಾವು ನೋಂದಾಯಿಸ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಸಾವಯವ ಇಂಗಾಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಣ್ಣಿನ ಇಂಗಾಲದ ಒಂದು ಪ್ರಮಾಣವನ್ನ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನ್ ಕರಿತೀವಿ ಸಾವಯವ ವಸ್ತುವನ್ನ, ಅದನ್ನು ಹೆಚ್ಚಿಗೆ ಮಾಡೋದಕ್ಕೆ ನಮ್ಮ ಇಲಾಖೆಯಿಂದ ಹಸಿರೆಲೆ ಗೊಬ್ಬರ ಬೀಜಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಿರಿಧಾನ್ಯ ಕಾರ್ಯಕ್ರಮ ಇದೆ, ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಿಗೆ ಪ್ರೋತ್ಸಾಹಧನವಾಗಿ ಹೆಕ್ಟರ್ಗೆ 10,000 ಕೊಡ್ತಕ್ಕಂಥ, ಅಂದರೆ ಅತ್ಯಂತ ಕಡಿಮೆ ಮಳೆ ಮತ್ತು ಸ್ವಲ್ಪ ಕಡಿಮೆ ಫಲವತ್ತತೆ ಇರತಕ್ಕಂಥ ಜಮೀನುಗಳಲ್ಲಿ ಈ ಸಿರಿಧಾನ್ಯಗಳನ್ನು ಅಂದರೆ ಕೊರಲೆ ನವಣೆ ಇಂಥ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಅವಕಾಶ ಇದೆ. ರೈತರಲ್ಲಿ ನಂದು ಇನ್ನೊಂದು ಮನವಿ, ಬೆಳೆ ಸಮೀಕ್ಷಾ ಕಾರ್ಯಕ್ರಮ ಈ ವರ್ಷನೂ ಸಹಿತ ಪ್ರಾರಂಭವಾಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ರೈತರ ಒಂದು ಏನು ಆ್ಯಪ್ ಅಂತ ಕರಿತೀವಿ ಅದನ್ನು ಬಿಡುಗಡೆ ಮಾಡಿದರೆ, ಇದನ್ನು ಬಳಸಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ತಾವೇ ಮಾಡಬಹುದು ಅಂತ ಹೇಳ್ತಾರೆ. ದಯಮಾಡಿ ಈ ಒಂದು ಹೆಚ್ಚು ಹೆಚ್ಚು ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮವನ್ನು ತಾವು ಮಾಡಿಕೊಂಡಲ್ಲಿ ಒಂದು ತಮಗೂ ಒಂದು ನಿಖರತೆ ಇರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದರಿಂದ ಅನುಕೂಲನೂ ಆಗುತ್ತೆ. ನಿಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ತಾವೇನಾದರೂ ಮುಂದೆ ಖರೀದಿ ಕೇಂದ್ರಗಳಿಗೆ ನೀವು ತಮ್ಮ ಬೆಳೆ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ನಾಳೆ ತಮ್ಮ ಇನ್ಸೂರೆನ್ಸ್ ಕ್ಲೇಮ್ ಮಾಡೋದಕ್ಕೆ ಅಥವಾ ತಮ್ಮ ಬೆಳೆ ಹಾನಿಯಾದಂಥ ಸಂದರ್ಭಗಳಲ್ಲಿ ಈ ಒಂದು ಏನು ಬೆಳೆ ಸಮೀಕ್ಷೆ ಇದೆಯಲ್ಲ ಅದು ಬೇಕೇ ಬೇಕಾಗುತ್ತೆ. ಅದರ ಜೊತೆಗೆ ತಮಗೆ ಇನ್ಸೂರೆನ್ಸ್ ಎನ್ರೋಲ್ಮೆಂಟ್ಗೂ ಸಹಿತ ಇದು ಅನುಕೂಲ ಆಗುತ್ತೆ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಯೋಜನೆಗಳ ಬಗ್ಗೆ ತಾವು ಸಂಪೂರ್ಣ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಕೊಟ್ಟಿದ್ದೀರಾ. ದೂರವಾಣಿ ಸಂಖ್ಯೆ ಕೊಡಿ ನಿಮ್ಮನ್ನು ಸಂಪರ್ಕಿಸುವುದಾದರೆ ನಮ್ಮ ಕೇಳುಗರಿಗೆ. ನನ್ನ ದೂರವಾಣಿ ಸಂಖ್ಯೆ 8277932643. ಇನ್ನೊಂದ್ಸಲ ಹೇಳಿ ಸರ್. 8277932643. ಧನ್ಯವಾದ ಸರ್. ಇದುವರೆಗೆ ಕಾರ್ಯಕ್ರಮಕ್ಕೆ ಬಂದು ತಾವು ನಮ್ಮ ಸ್ಟುಡಿಯೋದಲ್ಲಿ ಭಾಗವಹಿಸಿ ರೈತ ಬಾಂಧವರ ಪ್ರಶ್ನೆಗಳಿಗೆ ನೇರವಾಗಿ ತಾವು ಉತ್ತರ ನೀಡಿದ್ದೀರಾ. ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದುವರೆಗೆ ಸಹಾಯಕ ಕೃಷಿ ನಿರ್ದೇಶಕರಾದ ಕಾಶಿನಾಥ್ ವೈ ವಂಟಕರ್ ಅವರು ಇದ್ರು. ಇವರು ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಜೊತೆಗೆ ಈಗ ನನ್ನ ಒಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಡಕ್ಕೆ ತಾಂತ್ರಿಕ ಸಹಾಯದಲ್ಲಿ ಬಲರಾಮ್ ಗಾಯಕ್ವಾಡ್ ಅವರು ಇದ್ರು, ಮತ್ತೆ ಎಸ್ಎಸ್ ಕೃಷ್ಣಪ್ಪ ಸಹಾಯಕ ನಿರ್ದೇಶಕರು ತಾಂತ್ರಿಕ, ಇವರು ಕೂಡ ತಾಂತ್ರಿಕ ಸಹಕಾರದಲ್ಲಿ. ಜೊತೆಗೆ ಸಮಗ್ರ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಎಸ್ಆರ್ ಭಟ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ವಹಣೆ ವಹಿಸಿಕೊಂಡಿದ್ರು. ಜೊತೆಗೆ ಉದ್ಘೋಷಕರಾದ ಗಂಗಾಧರ್ ಅವರು ಕೂಡ, ಆಮೇಲೆ ಸಹಾಯಕರಾಗಿ ರೇಷ್ಮಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಒಂದು ಸಂಪೂರ್ಣ ಯಶಸ್ವಿಯಾಗಿ ನಡೆಸಿಕೊಡಕ್ಕೆ ಸಹಾಯ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ, ಮುಂದಿನ ವಾರ ಮತ್ತೆ ಒಂದು ಇದೇ ಸಮಯದಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯ ವಿವಿಧ ಪದ್ಧತಿಗಳು, ಅಂದ್ರೆ ಭತ್ತದಲ್ಲಿ ನೀರಾವರಿ, ಅರೆ ನೀರಾವರಿ ಮತ್ತೆ ನೀರಿಲ್ಲದೆ ಬೆಳೆತಕ್ಕಂಥ ಒಂದು ಪದ್ಧತಿಗಳ ಬಗ್ಗೆ ಮಾಹಿತಿ